ಆಯ್ಕೆ ಮಾಡಬೇಕು. ಇನ್ನು ಎಮ್ಮೆ ತಳಿಗಳಾದ್ರೆ ಈ ಮೂರ ತಳಿಯು ಸುಮಾರು 1500 to 2000 ಲೀಟರ್ ಮತ್ತು ಸುರ್ತಿ ತಳಿ ಆದ್ರೆ 1200 to 1800 ಲೀಟರ್ ಒಂದು ಸೂಳಿಗೆ ನೀಡುತ್ತದೆ. ಅಂತ ಸಾಮರ್ಥ್ಯ ಉಳ್ಳುವಂತಹ ರಾಸುಗಳನ್ನು ನಾವು ಆಯ್ಕೆ ಮಾಡಿದಲ್ಲಿ ಉತ್ತಮ ಲಾಭವನ್ನು ನಾವು ಪಡೆಯಬಹುದು. ಈಗ ರೈತರು ಈ ರೀತಿ ಗಮನಿಸಿಕೊಂಡು ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭದಾಯಕವಾಗಿ ಅವರು ನಿರ್ವಹಣೆ ಮಾಡಿಕೊಳ್ಬಹುದು. ಯಾಕಂದ್ರೆ ರೈತರನ್ನು ಖರೀದಿ ಮಾಡಿದ್ರೆ ಮತ್ತೆ ಮತ್ತೆ ಅದರ ಬಗ್ಗೆ ಗಮನಿಸಲಿಕ್ಕೆ ಆಗುವುದಿಲ್ಲ, ತುಂಬಾ ಸಾಕಷ್ಟು ಆರ್ಥಿಕ ನಷ್ಟವನ್ನು ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ತಳಿಗಳ ಆಯ್ಕೆ ಮಾಡುವಾಗಲಿ ಮೊದಲ ಹಂತದಲ್ಲೇ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅಂತ. ಧರ್ಮನವರು ಈಗ ಹೇಳಿ, ಯಾವ ವೈಯಕ್ತಿಕ ಮಾಹಿತಿಯನ್ನು ಹಸುವಿನಲ್ಲಿ ಗಮನಿಸಬೇಕು? ಇನ್ನು ವಯಸ್ಸಿನ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ವಯಸ್ಸಿನ ಹಸುಗಳನ್ನು ನಾವು ಆಯ್ಕೆ ಮಾಡಬೇಕಪ್ಪ ಅಂದ್ರೆ 2 to 4 ಶಾಶ್ವತ ಹಲ್ಲುಗಳುಳ್ಳ ಅಥವಾ ಆ ಹಸು 2 to 3 ಸೂಳಿನಲ್ಲಿರುವಂತಹ ಹಸುಗಳನ್ನು ನಾವು ಆಯ್ಕೆ ಮಾಡಿದಲ್ಲಿ ನಾವು ಅಧಿಕ ಹಾಲಿನ ಇಳುವರಿಯನ್ನ 2 to 3 ಸೂಳಿನಲ್ಲಿ ನಾವು ಕಾಣಬಹುದಾಗಿದೆ. 2 to 4 ಹಲ್ಲುಗಳು ಹೌದು ಅಂದ್ರೆ ಆವಾಗ ಅದು 2 to 3 ಸೂಳು ಅಂತ ಏನು ಕರಿತೀವಿ, ಅಥವಾ 2 ಕರು ಹಾಕಿರುವಂತಹ ಆಕಳಾಗಿರಬಹುದು ಇಲ್ಲ 3 ಕರು ಹಾಕಿರುವಂತಹ ಆಕಳವನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ಆವಾಗ ಏನಾಯ್ತು, 2 to 3 ಸೂಳಿನಲ್ಲಿ ನಾವು ಅಧಿಕ ಹಾಲಿನ ಇಳುವರಿನ ನಾವು ಕಾಣಬಹುದಾಗಿದೆ. ಇನ್ನ ಗರ್ಭಾವಸ್ಥೆ ಬಗ್ಗೆ ನಾವು ಹೇಳಬೇಕಂತಂದ್ರೆ ಹಸು ಆ ಕರು ಹಾಕಿದ 10 ನಂತರ ಆಗಿರ್ಬೋದು ಅಥವಾ ಪೂರ್ಣ ಗರ್ಭ ಉಳ್ಳುವಂತಹ ಹಸುಗಳನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ನಮ್ಮ ಹತ್ರ ನಾವು ತಂದಿದ ತಕ್ಷಣನೇ ನಾವು ಒಂದು ವಾರದಲ್ಲಿ ಒಂದು 10 ಹಾಲಿನ ಉತ್ಪಾದನೆಯನ್ನ ನಾವು ಕಾಣಬಹುದು. ಇನ್ನು ಆರೋಗ್ಯದ ಲಕ್ಷಣ ಬಗ್ಗೆ ಏನಾದ್ರು ಹೇಳೋದಾಗಿದ್ರೆ ಒಳ್ಳೆ ಆರೋಗ್ಯವಂತ ಆಕಳುಗಳು ಅಥವಾ ರಾಸುಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನಾದ್ರೆ ಮೈಕಟ್ಟಿನ ಬಗ್ಗೆ ನಾವೇನಾದ್ರು ಹೇಳೋದಾದ್ರೆ ಅತಿ ದಪ್ಪ ಅಥವಾ ಅತಿ ಸಣ್ಣ ಇರುವಂತಹ ರಾಸುಗಳನ್ನು ನಾವು ಆಯ್ಕೆ ಮಾಡಬಾರದು. ಗಮನಿಸಬೇಕು, ಈಗ ನೋಡೋದಕ್ಕೆ ತುಂಬಾ ದಪ್ಪಾಗಿದೆ ಅದು ಒಳ್ಳೆ ಹಾಲಿನ ಇಳುವರಿ ಕೊಡುತ್ತೆ ಅಂತ ಅಲ್ಲ, ಅತಿ ಸಣ್ಣನೂ ಇರಬಾರದು ಅತಿ ದಪ್ಪವಾಗೂ ಇರಬಾರದು, ಮಧ್ಯಮ ಗಾತ್ರದ ಆ ಸರಾಗವಾಗಿ ಅಲ್ಲಿ ಓಡಾಡುವಂತ ಮೈಕಟ್ಟು ಹೊಂದಿರುವಂತಹ ತಳಿಗಳನ್ನು ನಾವು ಆಯ್ಕೆ ಮಾಡಿ. ಆದ್ರೂ ಕೂಡ ಕೆಲವೊಮ್ಮೆ ನೋಡ್ತೇವೆ ಕಳುಗಳು ಬಹಳ ಗಾತ್ರದಲ್ಲಿ ದಪ್ಪ ಇರ್ತದೆ, ಅಂತದೆಲ್ಲ ಈ ರೀತಿ ತೊಂದರೆಗಳನ್ನು ಎದುರಿಸಬಹುದು. ಅದೀಗ ಆಹಾರದ ಕೊರತೆ ಆದಲ್ಲಿ ನಾವು ಹೊರಗಡೆ ಅದನ್ನ ಮೇಯಿಸೋಕ್ ಬಿಟ್ಟಾಗ ಒಂದ್ ಸ್ವಲ್ಪ ದೂರ ಕ್ರಮೇಣ ಓಡಾಡಿ ಬಂದ್ರೆ ಸುಸ್ತಾಗ್ಬಿಡುತ್ತೆ. ಅದರದ್ದು ಆ ತಳಿಯದ ಅದರದ್ದೇ ಆದ ಕೆಲವೊಂದು ಅದು ಮೈತೂಕ ಹೊಂದಿರುವಂತ ತಳಿಗಳನ್ನು ನಾವು ಆಯ್ಕೆ ಮಾಡಿದ್ದಲ್ಲಿ ಅದಕ್ಕೂ ಅಷ್ಟೊಂದು ತೊಂದರೆ ಆಗೋದಿಲ್ಲ, ನಮಗೂ ಅದನ್ನ ಸಾಕೋದ್ರಲ್ಲಿ ಅಷ್ಟೊಂದು ಕಷ್ಟನ ನಾವು ಪಡೆಯೋದಿಲ್ಲ. ಇನ್ನ ಬಹುಮುಖ್ಯವಾಗಿ ಹೇಳಬೇಕಪ್ಪ ಅಂತಂದ್ರೆ ರಾಸುವಿನ ಉದ್ದಕ್ಕೆ ನಾವು ಹೋಲಿಸಿದರೆ ಕಾಲುಗಳು ಗಿಡ್ಡವಾಗಿರಬೇಕು, ಇದು ಮಿಶ್ರತಳಿಗಳ ಒಂದು ಮುಖ್ಯವಾದ ಅಂಶನೇ ಅಂತ ಹೇಳ್ಬೋದು. ಅದರ ಉದ್ದನ ನಾವು ಹೋಲಿಸಿದ್ರೆ ಕಾಲುಗಳು ಗಿಡ್ಡವಾಗಿರಬೇಕು. ಗಿಡ್ಡ ಇದ್ದಾಗ ಏನಾಗುತ್ತೆ, ಅದು ತೂಕ ಅದು ಸರಿಯಾಗಿ ತಗೊಳ್ಳುತ್ತೆ, ಮತ್ತೆ ಈ ಗೊರಸುಗಳು ಚಿಕ್ಕದಾಗಿರಬೇಕು, ಗಟ್ಟಿಯಾಗಿರಬೇಕು, ಚಿಕ್ಕದಾಗಿರಬೇಕು. ಗಟ್ಟಿ ಗೊರಸಿದ್ರೆ ಅದ್ರ ಏನು ಮೈ ತೂಕ ಇರುತ್ತೆ ಅದು ಸಮಾನವಾಗಿ ತಡೆಯುತ್ತೆ ಗೊರಸುಗಳು. ಹಂಗ ಗೊರಸುಗಳು ಗಟ್ಟಿಯಾಗಿರಬೇಕು, ಚಿಕ್ಕದಾಗಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಆಕಳುಗಳು, ಒಳ್ಳೆ ಆಕಳುಗಳು. ಹೌದು, ಮಿಶ್ರ ತಳಿಗಳಲ್ಲಿ. ಇನ್ನು ನಮ್ಮ ದೇಸಿ ತಳಿಗಳ ನೋಡಿದ್ರೆ ಕಾಲುಗಳು ತುಂಬಾ ದೊಡ್ಡದಾಗಿರುತ್ತೆ. ಹೌದು ಹೌದು, ಈ ಮಿಶ್ರ ತಳಿಗಳ ಬಗ್ಗೆ ಹೇಳೋದಾದ್ರೆ ಮೈ ಕಟ್ಟಿಗೆ ನಾವು ಹೋಲಿಸಿದಾಗ ಎತ್ತರವನ್ನು ಹೋಲಿಸಿದ ಕಾಲಿನ ಉದ್ದವು ಚಿಕ್ಕದಾಗಿರಬೇಕು. ಏ ರೈತ ಬಾಂಧವರು ಇದನ್ನು ಗಮನಿಸಬೇಕು, ಯಾಕಂದ್ರೆ ಮಿಶ್ರ ತಳಿಯಲ್ಲಿ ಗಿಡ್ಡ ಕಾಲಿರಬೇಕು, ಆ ದೇಸಿಯ ತಳಿನಲ್ಲಿ ಉದ್ದಾದ್ರೆ ಏನು ಅಷ್ಟೊಂದು ದೊಡ್ಡ ಹಾನಿ ಇಲ್ಲ ಅಲ್ವಾ. ಇನ್ನು ಕೆಚ್ಚಲಿನ ಆಳದ ಬಗ್ಗೆ ನಾವು ಹೇಳೋದಾದ್ರೆ ಕೆಚ್ಚಲಿನ ಆಳ ಮಧ್ಯಮವಾಗಿರಬೇಕು, ಮೊಣಕಾಲಿಕಿಂತ ಮೇಲಾಗಿರಬೇಕು, ಅದಕ್ಕಿಂತ ಕೆಳಗಿರಬಾರ್ದು. ಇರಬಾರ್ದು ಯಾಕಪ್ಪ ಅಂತಂದ್ರೆ ಕೆಳಗಿದ್ರೆ ಕೆಳಗಡೆ ಈಗ ಆಕಳು ಗಂಜಲು ಅಥವಾ ಸಗಣಿಯನ್ನು ಹಾಕ್ತಾ ಇರುತ್ತೆ, ತೊಟ್ಟುಗಳಿಗೆ ಅದು ಬೇಗ ಹಾಕುತ್ತೆ, ನೊಣಗಳು ಕೂಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಕೆಚ್ಚಲು ಬಾವು ಅಂತ ಏನು ಕರಿತೀವಿ ಅದು ಬರುವಂತ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಯಾವುದೇ ಒಂದು ಒಳ್ಳೆಯ ಹೈಲಿ ತಳಿ ಅಂತಂದ್ರೆ ಮಿಶ್ರ ತಳಿಗಳಾಗಿರಬಹುದು ಅಥವಾ ಬೇರೆ ತಳಿಗಳಾಗಿರಬಹುದು, ಕೆಚ್ಚಲು ಹೇಗಿರಬೇಕಂದ್ರೆ ಮೊಣಕಾಲಿಕಿನ ಮೇಲೆ ಇರಬೇಕು. ಇದು ದೇಶಿ ತಳಿಗಳಲ್ಲಿ ಮತ್ತು ಮಿಶ್ರ ತಳಿಗಳಲ್ಲಿ ಮೊಣಕಾಲಿನ ಮೇಲೆ ಇರ್ತದೆ, ಇರಬೇಕು. ಹೌದು, ಇರುತ್ತೆ. ಕೆಲವೊಮ್ಮೆ ಕೆಳಗೆ ಇರುತ್ತೆ, ಅದು ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡೋದಿಲ್ಲ. ಯಾಕಂದ್ರೆ ಕೆಚ್ಚಲಿನ ಬಾವು ಬರುವಂತ ಚಾನ್ಸಸ್ ತುಂಬಾ ಇರೋದ್ರಿಂದ ನಾವು ಅದು ಇರಬಾರ್ದಂತ ಕರಿತೀವಿ. ಯಾಕಂದ್ರೆ ಮುಂದೆ ಬರುವಂತ ರೋಗನ ಈಗಲೇ ನಾವು ತಡಿಬಹುದು. ಸರಿಯಾದ ತಳಿಗಳನ್ನ ನಾವು ಆಯ್ಕೆ ಮಾಡಿದ ಸರಿಯಾದ ಅಂಶಗಳನ್ನ ನಾವು ಗಮನ ವಹಿಸಿದ್ದಲ್ಲಿ ಮುಂದಾಗುವ ರೋಗ ಲಕ್ಷಣಗಳನ್ನ ನಾವು ತಡಿಬಹುದು. ಧರ್ಮನವರು ಈಗ ಒಂದು ಬಹಳ ಮುಖ್ಯ ಗಮನಿಸಬೇಕು, ಈ ಹಾಲು ಹಿಂದಿದ ಮೇಲೆ ಕೆಚ್ಚಲು ಕೆಳಗೆ ಇಳಿಯುವುದು, ಮೊಣಕಾಲಿನಿಂದ ಕೆಳಗೆ ಇಳಿಯುವುದು, ಹಾಗೇನಾದ್ರೂ ಇದನ್ನು ಎಲ್ಲ ಇದರಲ್ಲಿ ಇರೋದಿಲ್ಲ. ಆದ್ರೆ ನಾವು ಗಮನಿಸಬೇಕಂದ್ರೆ ಈಗ ಹಾಲು ಕರೆಯೋಕೂ ಮುಂಚೆ ಮತ್ತೆ ಕರೆದಾದ್ಮೇಲೂ ಕೂಡ ನಾವು ಸರಿಯಾದ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ. ಅಂದ್ರೆ ಸರಿಯಾಗಿ ಕೆಚ್ಚಲನ್ನ ತೊಳಿಬೇಕಾಗತ್ತೆ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಒಂದು ಬಳೆಚೂರು ತರ ಒಂದು ಕ್ರಿಸ್ಟಲ್ ಬರುತ್ತೆ, ಸಾಮಾನ್ಯವಾಗಿ ಎಲ್ಲಾ ನಿಮ್ಗೆ ಸಿಗುತ್ತೆ, ಅದು ಗೊತ್ತಿರುತ್ತೆ. ಅದರಿಂದನೇ ರೈತ ಬಾಂಧವ ಅವರು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾರೆ. ನಾವು ಕೆಚ್ಚಲು ಕೂಡ ಅದರಿಂದ ವಾಶ್ ಮಾಡಿ ಒಂದು ಒಳ್ಳೆ ಬಟ್ಟೆನ ತಗೊಂಡ್ಬಿಟ್ಟು ಒರೆಸ್ಬಿಟ್ಟು ನಾವು ಹಾಲನ್ನ ಕರಿಬೇಕು. ಡಾಕ್ಟರ್ ಶ್ರೀಕಾಂತ್ ಧರ್ಮನವರೇ, ಈಗ ಹೈನು ರಾಸುಗಳನ್ನು ಹೇಗೆ ಸಂವರ್ಧನೆಯನ್ನು ಮಾಡಬೇಕು, ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಹೌದು, ಖಂಡಿತವಾಗಿ. ಈಗ ಸಂವರ್ಧನೆ ಅಂದ್ರೆ ಈಗ ನಾವು ಬ್ರೀಡಿಂಗ್ ಅಂತ ಕರಿತೀವಿ, ಅದರ ಬಗ್ಗೆ ರೈತರು ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ನಾವು ಮೊದಲಿನ ದಿನಗಳಲ್ಲಿ ಏನು ಮಾಡಿದ್ವಿ, ಮಾಡಿರೋ ತಪ್ಪೇನಪ್ಪಾ ಅಂತಂದ್ರೆ, ನಮ್ಮಲ್ಲಿರುವಂತಹ ದೇಸಿ ತಳಿಗಳನ್ನ ನಾವೇನ್ ಮಾಡಿದ್ವಿ, ವಿದೇಶಿ ತಳಿಗಳ ಜೊತೆ ನಾವು ಕ್ರಾಸ್ ಮಾಡಿಸ್ತಾ ಬಂದ್ವಿ. ಮಾಡಿಸಬಾರ್ದು. ಹೌದು, ಮುಂಚೆ ಮಾಡಿದ್ವಿ, ಅದು ಒಳ್ಳೆ ಉದ್ದೇಶವಾಗಿತ್ತು. ಏನಪ್ಪಾ ಅಂತಂದ್ರೆ, ಹೆಚ್ಚಿನ ಹಾಲಿನ ಇಳುವರಿ ಸಿಗ್ಲಿ ಅಂತ ನಾವು ಆತರ ಮಾಡ್ತಾ ಬಂದಿದ್ದೀವಿ. ತಪ್ಪಂತ ಅಲ್ಲ. ಏನಾಯ್ತಪ್ಪ ಅಂದ್ರೆ, ನಮ್ಮಲ್ಲಿ ಇರುವಂತಹ ದೇಸಿ ತಳಿಗಳ ಲಕ್ಷಣಗಳೇ ಹೊರಟೋಗಿದೆ. ಸುಮಾರು ತಳಿಗಳಲ್ಲಿ ವಿದೇಶಿ ಅಂಶಗಳು ಬಂದು ಸೇರಿದೆ. ಅಂದ್ರೆ ಕ್ರಾಸ್ ಬ್ರೀಡಿಂಗ್ ಅಥವಾ ಈ ಸಂವರ್ಧನೆ ಕ್ರಮವನ್ನು ಅನುಸರಿಸಿರುವುದರಿಂದ. ಹೌದು ಹೌದು. ಹಾಗಾಗಿ ಏನ್ ಮಾಡಿದೆ, ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕೆಲವೊಂದು ಸಂವರ್ಧನೆಯನ್ನ ನಾವು ಹೇಗೆ ಮಾಡಬೇಕೆಂದು ಕೆಲವೊಂದು ಅಂಶಗಳನ್ನ ನಮಗೆ ತಿಳಿಸಿಕೊಟ್ಟಿದೆ. ಈ ನಮ್ಮಲ್ಲಿ ಏನಾದ್ರು ದೇಸಿ ತಳಿಗಳಿದ್ರೆ, ಅಂದ್ರೆ ನಮ್ಮಲ್ಲಿ ಸಿಗುವಂತಹ ಶುದ್ಧ ದೇಸಿ ತಳಿಗಳಿದ್ರೆ, ಅವನ್ನ ನಾವು ಬೇರೆ ತಳಿಗಳೊಂದಿಗೆ ಕ್ರಾಸ್ ಮಾಡಿಸಬಾರ್ದು, ಸಂವರ್ಧನೆ ನಾವು ಮಾಡಿಸಬಾರ್ದು. ಯಾಕಪ್ಪ ಅಂತಂದ್ರೆ, ಆ ತಳಿ ಕಲುಷಿತ ಆಗ್ಬಿಡುತ್ತೆ, ಕಂಟಾಮಿನೇಟ್ ಆಗ್ಬಿಡುತ್ತೆ, ಮತ್ತೆ ಅದರಲ್ಲಿರುವಂತಹ ದೇಸಿ ಗುಣಗಳು ನಶಿಸ್ತಾ ಹೋಗುತ್ತೆ. ಹಾಗಾಗಿ ಈ ನಮ್ಮ ಹತ್ರ ದೇವನಿ ತಳಿ ಇದ್ರೆ, ದೇವನಿ ಆಕಳನ್ನ ನಾವು ದೇವನಿ ಹೋರಿಯೊಂದಿಗೆ ನಾವು ಕ್ರಾಸ್ ಮಾಡಿಸಬೇಕು. ಇದರಿಂದ ಏನಾಗುತ್ತೆ, ತಳಿ ಲಕ್ಷಣಗಳು ಹಾಗೆ ಉಳಿತಾ ಬರುತ್ತೆ. ಇನ್ನು ನಮ್ಮಲ್ಲಿ ಏನಾದ್ರು ಮಿಶ್ರ ತಳಿಗಳಿದ್ರೆ, ಅಂದ್ರೆ ಕ್ರಾಸ್ ಬ್ರೀಡ್ ಅಂತ ಏನ್ ಕರಿತೀವಿ, ಜರ್ಸಿ ಇರ್ಬೋದು, ಹೆಚ್ಎಫ್ ಇರ್ಬೋದು, ಜರ್ಸಿನ ಜರ್ಸಿಯೊಂದಿಗೆ ಕ್ರಾಸ್ ಮಾಡಿಸಿ ಹೆಚ್ಎಫ್ ನ ಹೆಚ್ಎಫ್ ಜೊತೆಗೆ ಕ್ರಾಸ್ ಮಾಡಿ. ಇನ್ನು ಕೆಲವೊಂದು ನಮ್ಮಲ್ಲಿ ಈ ರಾಸ್ಗಳಿರುತ್ತೆ, ಯಾವ್ದಾದ್ರು ನಾವು ನಾನ್ ಡಿಸ್ಕ್ರಿಪ್ಟಿವ್ ಗ್ರೂಪ್ ಅಂತ ಕರಿತೀವಿ. ಅಂದ್ರೆ ಈ ಗುಂಪಿನಲ್ಲಿ ಇರುವಂತ ಈ ರಾಸ್ಗಳೇನಿರುತ್ತೆ, ಯಾವುದೇ ತಳಿಗೆ ಹೋಲೋದಿಲ್ಲ. ಇಂತ ಗುಂಪನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದನ್ನ ಯಾವ್ದಾರು ಒಂದು ಶುದ್ಧ ದೇಸಿ ತಳಿಯ ಜೊತೆ ಕ್ರಾಸ್ ಮಾಡಿಸಿದ್ರೆ, ಒಂದ್ ನಾಲ್ಕರಿಂದ ಐದು ಜನರೇಷನ್ ವರ್ಗೂ ನಾವು ಕ್ರಾಸ್ ಮಾಡಿಸ್ತಾ ಬಂದ್ರೆ, ಅದು ಯಾವ್ದು ನಾನ್ ಡಿಸ್ಕ್ರಿಪ್ಟಿವ್ ನಮ್ಮಲ್ಲಿ ಅಂದ್ರೆ ನಾವು ಜವಾರಿ ದನಗಳಂತ ಕರಿತೀವಿ, ಅವು ದೇಸಿ ತಳಿಗಳನ್ನ ಹೆಚ್ಚಾಗಿ ಗುಣಗಳನ್ನ ಅವುಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಸಂವರ್ಧನೆ ಕ್ರಮದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಖಂಡಿತವಾಗಿ ನಾವು ಹೆಚ್ಚು ಹಾಲು ಸಿಗಲಿ ಅಥವಾ ಬೇಗನೆ ನಮಗೆ ಉತ್ಪಾದನೆಯಲ್ಲಿ ಒಂದು ಲಾಭ ಸಿಗಲಿ ಅಂತ ಹೇಳ್ಕೊಂಡು ಆ ರೀತಿ ಮಾಡಬಾರ್ದು ಅಂತ ಅಲ್ಲ. ಈಗ ದೊಡ್ಡಮನೆಯವರೇ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಯಾವ ರೀತಿಯ ತಳಿಗಳನ್ನು ಬಳಸ್ತಾ ಇದ್ದಾರೆ ಈ ಭಾಗದಲ್ಲಿ? ಇಲ್ಲಿ ನಾವು ನೋಡಿದಂಗೆ ಹೆಚ್ಚಾಗಿ ಸರ್, ಮಿಶ್ರ ತಳಿಗಳ ಬಗ್ಗೆ ಹೇಳೋದಾದ್ರೆ ಜರ್ಸಿ ಮತ್ತೆ ಹೆಚ್ಎಫ್ ಬಳಸ್ತಾ ಇದ್ದಾರೆ. ಮತ್ತೆ ದೇಸಿ ತಳಿಗಳ ಬಗ್ಗೆ ಹೇಳೋದಾದ್ರಲ್ಲಿ ನಾವು ನೋಡಿದಂಗೆ ಒಳ್ಳೊಳ್ಳೆ ಫಾರಮ್ಸ್ಗಳು ಕೂಡ ಇದೆ. ಗಿರ್ ತಳಿ ಇಟ್ಟಿದ್ದಾರೆ, ಇಲ್ಲ ಸಾಹಿವಾಲ್ ತಳಿಗಳು ಇಟ್ಟಿದ್ದಾರೆ. ಇವುಗಳ ನಮ್ಮ ಪ್ರಾಂತ್ಯಕ್ಕೂ ಹೊಂದ್ಕೊಳ್ಳೋದು, ನಾವು ಎಮ್ಮೆ ತಳಿಗಳನ್ನು ಕೂಡ ಬಳಸಬಹುದು. ಮುರ್ರಾ, ಸುರ್ತಿ, ಜಾಫ್ರಾಬಾದಿ ಇವೆಲ್ಲ ಒಳ್ಳೆ ಕೊಬ್ಬಿನಾಂಶ ಮತ್ತು ಹಾಲಿನ ಇಳುವರಿ ಕೂಡ ಈ ಎಮ್ಮೆ ತಳಿಗಳಲ್ಲಿ ಜಾಸ್ತಿ. ಉತ್ಪಾದನೆ ಸಂಬಂಧಪಟ್ಟಂತೆ ಹೇಳುವಾಗ ದೇವನಿ ತಳಿಯ ಬಗ್ಗೆ ಏನು ಹೇಳ್ತೀರಿ? ದೇವನಿ ತಳಿನ ನಾವು ಏನಪ್ಪಾ ಅಂತಂದ್ರೆ, ಅದು ಡ್ಯುವೆಲ್ ಪರ್ಪಸ್ ಬ್ರೀಡ್ ಅಂತ ಕರಿತೀವಿ. ಏನು ಡ್ಯುವೆಲ್ ಪರ್ಪಸ್ ಅಂದ್ರೆ, ಇದನ್ನ ನಾವು ಉಳುಮೆಗೂ ಬಳಸಬಹುದು ಮತ್ತೆ ಹಾಲಿಗೋಸ್ಕರನು ನಾವು ಬಳಸಬಹುದು. ಹೌದೌದು. ಈ ತಳಿಗಳಲ್ಲಿ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಇದನ್ನ ಉಳುಮೆಗಾಗೆ ಬಳಸ್ತಾರೆ. ಇನ್ನು ರೈತರು ಇದರಿಂದ ಒಂದು ಸೂಲಿಗೆ ಸುಮಾರೊಂದು 500-600 ಲೀಟರ್ ಅಥವಾ 900 ಲೀಟರ್ 1000 ಲೀಟರ್ ವರೆಗೂ ಈ ತಳಿಗಳಲ್ಲಿ ನಾವು ಹಾಲಿನ ಉತ್ಪಾದನೆ ಕಾಣಿಸಬಹುದು. ಈಗ ಆತ್ಮನಿರ್ಭರ ಹೊಂದಬೇಕಾದ್ರೆ ರೈತನು ಕೂಡ ಆ ಬಗ್ಗೆ ಹೆಚ್ಚು ಚಿಂತಿತನಾಗಿರ್ತಾನೆ. ಮುಖ್ಯವಾಗಿ ಅವರು ಈ ಹೈನುಗಾರಿಕೆಯಲ್ಲಿ ಒಂದು ಆತ್ಮನಿರ್ಭರವನ್ನು ಹೊಂದಬೇಕಾದ್ರೆ ಹೆಚ್ಚಾಗಿ ನೀವು ಯಾವ ತಳಿಗಳನ್ನು ಅವರಿಗೆ ಸೂಚನೆ ನೀಡ್ತೀರಿ, ಇಂಥದ್ದೇ ಬಳಸಿದ್ರೆ ಒಳ್ಳೇದು ಅಂತ ಏನಾದ್ರೂ ಆಗಿದ್ದೇನೆ? ಹೇಳ್ಬಹುದು. ಅದೇ ಈಗ ಅವರು ಯಾವುದೇ ಹೈನುಗಾರಿಕೆ ಇರಬಹುದು ಅಥವಾ ಪಶುಪಾಲನಾ ಪದ್ಧತಿ ಆಗಿರಬಹುದು, ಅವರು ಯಾವ ಉದ್ದೇಶಕ್ಕಾಗಿ ಅವರು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಈಗಾಗಲೇ ಹೇಳ್ದಂಗೆ, ಈಗ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಹಾಲಿನ ತಳಿಗಳನ್ನ ಮಾತ್ರ ಅವ್ರು ಆಯ್ಕೆ ಮಾಡಬೇಕಾಗತ್ತೆ. ಅದನ್ನ ಬಿಟ್ಟು ಈಗಾಗಲೇ ಹೇಳ್ದಂಗೆ, ಉಳಿಮೆ ತಳಿಗಳೇನಾರು ಅವ್ರು ತಂದ್ರು, ಅವ್ರಿಗೆ ಗೊತ್ತಿಲ್ಲದೆ ಏನಾದ್ರು ತಂದ್ಬಿಟ್ರೆ, ಅವ್ರು ಆ ತಳಿಗಳಿಗೆ ನೀವು ಎಷ್ಟೇ ಆಹಾರ ಕೊಡಿ, ಎಷ್ಟೇ ಕಾನ್ಸಂಟ್ರೇಟ್ ಅಥವಾ ಒಳ್ಳೆ ಪೌಷ್ಟಿಕಾಂಶದ ಆಹಾರನ ನೀವು ನೀಡಿದ್ರು,

ಕಡೆಗೆ ಕಣ್ಣನಿಟ್ಟು ಹೆಣ್ಣಿನಾಸೆಗೆ ಕಣ್ಣನಿಟ್ಟು ಹೆಣ್ಣಿನಾಸೆಗೆ ಕಣ್ಣನಿಟ್ಟು ಸಣ್ಣಾಗುವ ದಾತೋ ಹೆಣ್ಣಿನಾಸೆಗೆ ಕಣ್ಣನಿಟ್ಟು ಸಣ್ಣಾಗುವ ದಾತೋ ಕುನಿಯಂತೆ ಹೆಣ್ಣಿನ ಕುನಿಯಂತೆ ಹೆಣ್ಣಿನ ಬೆನ್ನತ್ತುವುದು ನಿನಗ್ಯಾತೋ ಕುನಿಯಂತೆ ಹೆಣ್ಣಿನ ಕುನಿಯಂತೆ ಹೆಣ್ಣಿನ ಬೆನ್ನತ್ತುವುದಾತೋ ಧ್ಯಾನ ಮಾಡು ಲಂಚದಾಸೆಗೆ ಅನ್ಯ ಜನರ ಲಂಚದಾಸೆಗೆ ಅನ್ಯ ಜನರ ವಂಚಿಸುವ ದಾತೋ ಆ ಲಂಚದಾಸೆಗೆ ಅನ್ಯ ಜನರ ಲಂಚದಾಸೆಗೆ ಅನ್ಯ ಜನರ ವಂಚಿಸುವ ದಾತೋ ಕಂಚಿನ ತಲೆ ಪುರಾದೀಶನ ಕಂಚಿನ ತಲೆ ಪುರಾದೀಶನ ಪಂಚಾಕ್ಷರನ ಮರೆಯುದಾಕೋ ಧ್ಯಾನ ಮಾಡು ಶ್ರೀ ಮಾಡು ಸ್ವಾನ ವೃತ್ತಿ ನೀನಳಿದು ಸ್ವಾನ ವೃತ್ತಿ ನೀನಳಿದು ಜೀವನವ ಮಾಡೋ ಜೀವನವ ಮಾಡೋ ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು ಧ್ಯಾನ ಮಾಡು ಧ್ಯಾನ ಲಂಚದಾಸೆಗೆ ಅನ್ಯ ಜನರ ವಂಚಿಸುವ ದಾತೋ ಆ ಲಂಚದಾಸೆಗೆ ಅನ್ಯ ಜನರ ಲಂಚದಾಸೆಗೆ ಅನ್ಯ ಜನರ ವಂಚಿಸುವ ದಾತೋ ಕಂಚಿನ ತಲೆ ಪುರಾದೀಶನ ಕಂಚಿನ ತಲೆ ಪುರಾದೀಶನ ಪಂಚಾಕ್ಷರನ ಮರೆಯುದಾಕೋ ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು ಸ್ವಾನ ವೃತ್ತಿ ನೀನಳಿದು ಸ್ವಾನ ವೃತ್ತಿ ನೀನಳಿದು ಜೀವನವ ಮಾಡೋ ಜೀವನವ ಮಾಡೋ ಧ್ಯಾನ ಮಾಡು ಶ್ರೀ ಗುರುವಿನ ಧ್ಯಾನ ಮಾಡು ಧ್ಯಾನ ಮಾಡು ಧ್ಯಾನ ಮಾಡೋ ಇದುವರೆಗೆ ವೀರೇಂದ್ರ ಭಟ್ನಳ್ಳಿ ಮತ್ತು ಸಂಘಟಕರಿಂದ ತತ್ವ ಪದಗಳನ್ನು ಕೇಳಿದಿರಿ. ಈಗ ನಿತ್ಯಮೇಘ ಸಂದೇಶ ಇನ್ನೊಮ್ಮೆ. ಮೇ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ,